ನಾ ಪುನದಾಗ ಸರ್ ಡ್ರೈವರಿಂಗ್ ಕೆಲಸ ಮಾಡ್ತಿದ್ದೆ ಸರ್, ತಿಂಗಳಿಗೆ 14,000 ಪಗಾರ ಇತ್ತು. ಯಾಕೆ ಇಷ್ಟು ಭೂಮಿ ಇಟ್ಕೊಂಡು ಕೆಲಸ ಬೇರೆ ಇಡ್ತಲ್ಲಿ ಯಾಕೆ ದುಡಿಮೆ ಮಾಡೋದು ಅಂತೇಳಿ ಸರ್ ನಾ ಊರಿಗೆ ಬಂದು ನಾವು ರೇಷನ್ ಹಾಕೊಂಡು ಸರ್ 4 ವರ್ಷ ಆಯ್ತು ಸರ್. 200 ಕೆಜಿ ಬೆಳೆಸ್ತೇನೆ ಸರ್. 100 ಮೊಟ್ಟೆಗೆ 100 ಕೆಜಿ ತೆಗಿತಾ ಇದ್ರೆ ಗೂಡು? ಹಾ ಸರ್, 200 ಮೊಟ್ಟೆಗೆ 200 ಕೆಜಿ. 200 ಕೆಜಿ ಫಿಕ್ಸ್. 200 ಸರ್, 180 ಕೆಜಿ ಆಗುತ್ತೆ ಸರ್. 200 ತೆಗ್ದೀನಿ ಸರ್. ಡ್ರೈವರ್ ಕೆಲಸ ಮಾಡ್ತಾ ಇದ್ರೆ ನೀವು ಮೊದಲು ಎಷ್ಟು ಕೊಡ್ತೀರಿ? ನಿಮ್ ಪಗಾರ 16,000 ತಿಂಗಳ? ತಿಂಗಳಿಗೆ 16,000 ಇತ್ತು ಸರ್. ಅದರಲ್ಲಿ ನಿಮ್ ಊಟ ವಸತಿ ಎಲ್ಲ ಹೋಗಿ ಎಷ್ಟು ಉಳಿಸ್ತಿದ್ರಿ ಅದರಲ್ಲಿ? ಅದರಲ್ಲಿ ಸರ್ ಊಟ ಬಾಡಿಗೆ ಎಲ್ಲ 10,000 ಆಗಿತ್ತು ಸರ್. 5,000 ಉಳಿತು ಸರ್ ತಿಂಗಳಿಗೆ. ತಿಂಗಳಿಗೆ 5,000 ಉಳಿತಿತ್ತು ಬಾಡಿಗೆ. ಈಗ ರೇಷ್ಮೆ ಕೃಷಿ ಮಾಡಾಕತ್ತಿದ್ಮೇಲೆ ತಿಂಗಳಿಗೆ ಎಷ್ಟು ಉಳಿಸ್ತಾ ಇದ್ದೀರಿ ಸರ್? ತಿಂಗಳಿಗೆ ಏನಿಲ್ಲ ಅಂದ್ರೆ 80-90,000 ಆಗುತ್ತೆ ಸರ್ ಅಂತೇಳಿ ಒಂದ್ ತಿಂಗಳಿಗೆ. ನೋಡ್ರಿ, ಇದು ರೇಷ್ಮೆ ಕೃಷಿ ಮಾಡಾಕತ್ತಿದ್ಮೇಲೆ ನಿಮಗೆ ಆರ್ಥಿಕ ಸುಧಾರಣೆ ಆಯ್ತು ಇದು ಸರ್? ನಮ್ ಯಾಕಂದ್ರೆ ಇದು ರೈತರು ಅಂದ್ರೆ ನಾವು ರೈತರಾಗಿರ್ಬೇಕು. ಯಾಕೆ ಕೈ ಚಾಚಿ ಬೇಡದಂತ ನಾ ಬೇರೆ ದುಡಿಮೆ ಬಿಟ್ಟಿದೆ ಸರ್. ಸ್ವಂತ ಹೊಲದಾಗ ಬಂದ್ ಇಲ್ಲಿ ನಮ್ಮ ಹೊಲದಲ್ಲಿ ಬಂದ್ ರೇಷ್ಮೆ ಹಾಕೊಂಡ್ರೆ ಸರ್ ವರ್ಷಕ್ಕೆ ಏನಂದ್ರೆ 5 ಬೆಳೆ ಸರ್. 2.5 ಲಕ್ಷ 3 ಲಕ್ಷ ಆಗುತ್ತೆ ಸರ್. ಎಷ್ಟು ಎಕರೆ ಭೂಮಿ ಇದೆ ಒಟ್ಟು ನಿಮ್ದು? ಒಟ್ಟು ಭೂಮಿ ಭೂಮಿ ಸರ್ 6 ಎಕರೆ ಇದೆ ಸರ್. ನಾನೊಬ್ಬ 6 ಎಕರೆದಲ್ಲಿ ಏನೇನು 2 ಎಕರೆ ರೇಷ್ಮೆ, ಉಳಿದ 4 ಎಕರೆ ಏನ್ ಮಾಡ್ತಾರೆ ಸರ್? 1 ಎಕರೆ ಉಳ್ಳಗಡ್ಡಿ ಹಾಕ್ತೀನಿ ಸರ್. 1 ಎಕರೆ ತೊಗರಿ, ತಜ್ಜಿ, ಶೇಂಗಾ ಹಾಕ್ತಾ ಇದ್ದೀರಿ? ಹ್ಮ್, ಎಲ್ಲಾ ಬೆಳೆನು ಬೆಳೀತಾ ಇದ್ರಿ, ಆದ್ರೆ 2 ಎಕರೆದಲ್ಲಿ ಮಾತ್ರ ರೇಷ್ಮೆ? ರೇಷ್ಮೆ ಸರ್. ರೇಷ್ಮೆ ಇದ್ದ ದುಡಿಮೆ ಸರ್ ಯಾವ್ದಾಗಿಲ್ಲ ಸರ್? ಯಾವ್ದಾಗೂ ಇಲ್ಲ. ಯಾವ್ದಾಗಿಲ್ಲ ಸರ್. 2 ಎಕರೆ ರೇಷ್ಮೆ ಕೃಷಿ ಪ್ರಾರಂಭ ಮಾಡಿದ್ಮೇಲೆ ತಮಗೆ ಇಲಾಖೆಯಿಂದ ಏನೇನು ಅನುಕೂಲತೆಯನ್ನ ಪಡ್ಕೊಂಡ್ರೆ? ರೇಷ್ಮೆ ಇಲಾಖೆಯಿಂದ ಅನುಕೂಲತೆಗಳು ಅದು ನಿಮಗೆ? ಅದು ಸರ್. ಹ್ಮ್, ಕೊಟ್ಟಾರ ಸರ್, ಡೆಟಾಲ್ ಕೊಡ್ತಾರೆ ಶೆಡ್ ತಗೋಕ. ಹ್ಮ್, ಚಂದ್ರಿಗೆ ಕೊಟ್ಟಿದ್ದಾರೆ ಸರ್ ಸಬ್ಸಿಡಿ. ಹ್ಮ್, ಶೆಡ್ಡಿನ ಬಿಲ್ ಕೊಟ್ಟಿದ್ದಾರೆ ಸರ್. ಶೆಡ್ ಏನು ಮನೆ ಹಾಕೊಂಡಿಲ್ಲ ನೀವು? ಪರ್ಮನೆಂಟ್ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಹಾಕೊಂಡಿಲ್ಲ? ಹಾಕೊಂಡಿಲ್ಲ ಸರ್. ಹಾಕಬೇಕು ಸರ್, ನೆಕ್ಸ್ಟ್ ವರ್ಷ ಹಾಕೇನ್ ಸರ್. ಮತ್ತೆ 4 ವರ್ಷದಿಂದ ಮಾಡ್ತಾ ಇದ್ರಿ, ಹಾಕ್ಬೇಕಲ್ಲ ಒಂದ್ ರೇಷ್ಮೆ ಮನೆಯನ್ನ? ಹಾಕ್ತಾರ ಸರ್, ಶೆಡ್ ದೊಡ್ಡದ್ ಮಾಡಿನ್ ಸರ್. ಶೆಡ್ ದೊಡ್ಡ ಮಾಡಿರಿ. ಹ್ಮ್, ಈಗ 6 ಎಕರೆ ನೀರಾವರಿ ಇದೆಯಾ ನಿಮ್ದು? ಹೌನ್ರಿ ಸರ್, 6 ಎಕರೆ ನೀರಾವರಿ ಇದೆ ಸರ್. ಏನು ಕೆನಾಲ್ ನೀರ, ಬಾವಿನ, ಬೋರ್ ಏನಿದೆ? ಬೋರ್ ಇದೆ ಸರ್, ಬಾವಿ ಇದೆ ಸರ್. ಬಾವಿ ಬೋರ್ ಎರಡು ಇದಾವೆ? ಎರಡು ಇದೆ ಸರ್. ಈಗ ರೇಷ್ಮೆ ಕೃಷಿಯನ್ನ ಮಾಡ್ಬೇಕ ನೀವು, ಮೊದಲು ಸೊಪ್ಪು ಅವೆಲ್ಲ ಒಳ್ಳೆ ಗುಣಮಟ್ಟದ ಸೊಪ್ಪನ್ನ ಉತ್ಪಾದನೆ ಮಾಡ್ಬೇಕು. ಒಳ್ಳೆ ಗುಣಮಟ್ಟ ಸೊಪ್ಪು ಬರ್ಬೇಕಾದ್ರೆ ಯಾವ ರೀತಿ ಮಾಡ್ಬೇಕು ಬೇಸಾಯ? ಬೇಸಾಯ ಸರ್, ನಾವು ತಿಪ್ಪೆ ಗೊಬ್ಬರ ಹಾಕ್ತೀವಿ ಸರ್, ದನಗಳ ಗೊಬ್ಬರ. ಹ್ಮ್, ಹಾಕ್ತಿವಿ ಸರ್, ಚೆನ್ನಾಗಿ ಬರುತ್ತೆ ಸರ್. ರಿಸಲ್ಟ್ ಮಾತ್ರ ಚೆನ್ನಾಗಿದೆ ಸರ್. ನಮ್ಮ ಹಾಲು ಕುಡ್ದಾಗ ಒಳ್ಳೆ ಒಳ್ಳೆ ರೈತರು ಇದಾರೆ, ಅವ್ರಕ್ಕಿಂತ ಚೆನ್ನಾಗಿ ರಿಸಲ್ಟ್ ಅದ ಸರ್. ನಮ್ ದನ ಕಟ್ಟಿದಿರ ನೀವು? ಏನ್ರಿ ಸರ್, ದನ ಇದೆ ಸರ್. ಎಷ್ಟು ಅದಾವ ದನ, ಏನೇನದಾವ? 2 ಆಕಳಿದೆ ಸರ್, 2 ಎತ್ತಿದೆ. ಹ್ಮ್, 1-4 ಟಗರ್ ಮರಿ ಇದೆ ಸರ್, 1-2 ಆಡಿದೆ. ಹ್ಮ್, 1-15 ಕೋಳಿ ಇದೆ ಸರ್. ಹ್ಮ್, ಆಯ್ತು ಸರ್. ಎಲ್ಲಾ ಸಮಗ್ರವಾಗಿ ಮಾಡ್ತಾ ಇದ್ದೀರಿ? ಹ್ಞೂ ಸರ್. ಟಗರ್ ಮರಿ ಹಾಕಿಟ್ಟಿರಿ, ಟಗರ್ ಮರಿ ಏನು ಮೇಸಿ ಮಾರ್ತಿರ್ತಾರ ಅವನ? ಹ್ಞೂ ಸರ್, ಮೇಸಿ ಮಾರ್ತಾರ. ಹ್ಮ್, ಹೇಗೆ ತರ್ತೀರಿ, ಹೇಗ್ ಮಾರ್ತಿರಿ? ಎಲ್ಲ 4,000-5,000 ಹಿಡಿದು 5,000 ತಗೊಂಬರ್ತೀವಿ ಸರ್. ಸಣ್ಣ 12,000-14,000 ಮಾರ್ತೀವಿ ಸರ್. ಮಾರ್ತಾ ಇರ್ತೀರಿ? ಹ್ಞೂ. ಅಂದ್ರೆ ಎಷ್ಟ್ ತಿಂಗಳು ಮೇಯಿಸ್ತೀರ ಅವನ? 6 ತಿಂಗಳು ಸರ್. 6 ತಿಂಗಳು ಆದ್ಮೇಲೆ ಮತ್ತ 5,000 ರೂಪಾಯಿ ಬರ್ತದ ಒಂದ್ ಟಗರ್ ಮರಿ ನಿಮ್ಗೆ? ಹ್ಞೂ. 4 ಟಗರ್ ಮರಿ ಅಂತಂದ್ರೆ 20,000 ಬಂತಲ್ಲ ನಿಮಗೆ? ಬಂತು ಸರ್. ಹ್ಮ್, ಏನ್ ಅವಕ್ಕೆ ಸ್ಪೆಷಲ್ ಏನಿಲ್ಲ, ಕಟ್ಟಿದೆಲ್ಲ ಕಟ್ಟಿ ಒಂದ್ ಸ್ವಲ್ಪ ತಪ್ಪಲಾಗಿ ತಂದು ಹಾಕಿದ್ರೆ ಸಾಕು? ಸಾಕು ಸರ್, ಹೊಟ್ಟು ಹಾಕ್ತೇವೆ ಸರ್. ಹ್ಮ್, ಹೊಟ್ಟದು ಹಾಕ್ಬೇಕು, ತೊಗರಿ ಹೊಟ್ಟು ಕಾಳು. ಹ್ಞೂ. ಮತ್ತ ಕೋಳಿ ಏನ್ ಜವಾರಿ ಕೋಳಿ ಹಾಕಿರಿ? ಜವಾರಿ ಕೋಳಿ ಇದೆ ಸರ್. ಮೊಟ್ಟೆ ಬರ್ತಾವ ದಿವ್ಸ? ಹ್ಞೂ ಸರ್. ಎಷ್ಟು ಬರ್ತದ ಮೊಟ್ಟೆಯಿಂದ ದಿವ್ಸ ದುಡ್ಡು? ದುಡ್ಡು ಸರ್ ಇಲ್ಲ, 15 ರೂಪಾಯಿ ಒಂದ್ ಕೊಡ್ತೀವಿ ಸರ್. ಜವಾರಿ ಕೋಳಿ ಮೊಟ್ಟೆ 15 ರೂಪಾಯಿ ಒಂದು? ಹ್ಮ್. ಎಷ್ಟು ಮೊಟ್ಟೆ ಮಾರ್ತಾರ ದಿವ್ಸ? ದಿವ್ಸ ಓದ್ತಾರ ಸರ್, 5-6 ಕೊಡ್ತೀನಿ ಸರ್ ಬಂದವ್ರು. ಅದೇ ದಿವ್ಸ ಒಂದ್ ಏನಿಲ್ಲ ಅಂದ್ರೆ 75-100 ರೂಪಾಯಿ ಮೊಟ್ಟೆ ಬರ್ತದ ನಿಮಗೆ? ಹ್ಞೂ. ಹೇಗೆ ಪ್ರತಿನಿತ್ಯ ಮೊಟ್ಟೆಗಳು ಸಿಗ್ತಾವ ಅಥವಾ ಕೋಳಿಗಳು ಪ್ರತಿ ನಡುವಿನ ಗ್ಯಾಪ್ ಅದು ಹಾಕ್ತಾವ ಮೊಟ್ಟೆ ಮಾಡೋದು? ಗ್ಯಾಪ್ ಆಗುತ್ತೆ ಸರ್. ಕೋಳಿ ಅಂದ್ರೆ ಹುಂಜ ಕೋಳಿ ಎಲ್ಲ ವ್ಯಾಪಾರ ಹೇಗಾಗತ್ತೆ? ಚೆನ್ನಾಗುತ್ತೆ ಸರ್. ಹೆಂಗೊಂದು ಕೋಳಿ ಮಾರ್ತೀರಿ? 1,000-1,100 ರೂಪಾಯಿ ಒಂದ್ ಕೋಳಿ ಹೋಗ್ತಾವ್ರಿ. 800 ಜವಾರಿ ಕೋಳಿಗಳು ಹೋಯ್ತಾರೆ? ಹುಂಜ ಕೋಳಿ, ಹುಂಜ ಕೋಳಿ ತಂದು ಆರ್ಡರ್ ಹೋಯ್ತಾರ್ರಿ. ಹುಂಜ. ಹ್ಮ್, ನೋಡ್ರಿ ಧರ್ಮಣ್ಣವ್ರೇ, 6 ಎಕರೆ ನೀರಾವರಿ ಐತಿ ನಿಮ್ದು. ಮನೆಯಲ್ಲಿ ಮಾಡುವಂತ ಜನ ಎಷ್ಟ್ ಜನ ಇದ್ರಿ ಕೆಲಸ ಮಾಡ್ಲಿಕ್ಕಿಲ್ಲ? ಕೆಲಸ ಮಾಡಕ್ ಸರ್ ಹೆಣ್ಮಕ್ಳು ಸರ್, ನಮ್ ತಾಯಿ ತಂದೆ ಇದ್ರು, 4 ಇದ್ದ ಸರ್. ನೀವೇ ಎಲ್ಲ ಕೆಲಸ ನೀವೇ ಮಾಡ್ಕೋತೀರಿ? ನಾವೇ ಮಾಡ್ಕೊಂತೀವಿ ಸರ್. ಹ್ಮ್, ರೇಷ್ಮೆ 2 ಎಕರೆಗೆ ಮಾಡ್ಲಿಕ್ಕೆ ಎಷ್ಟ್ ಜನ ಬೇಕು ಅದಕ್ಕೆ? ನಾವ್ 4 ಮೈಂಟೆನ್ಸ್ ಮಾಡ್ತೀವಿ ಸರ್ ಎಲ್ಲ ಭೂಮಿ. ಎಲ್ಲಾರಿ ಭೂಮಿ ನೀವು ಆಳ್ ಕೂಲಿ ಆಳದು ಏನು ಹಚ್ಚಂಗಿಲ್ಲ? ಒಬ್ಬರ ಹತ್ತಿಗಿಲ್ಲ ಸರ್, ನಾವ್ ಮನೆಯವ್ರೆ. ಮನೆಯವರೇ? ಹಾ, ಕಳೆವಾಗ್ಲಿ ಏನು ಒಟ್ಟ ಏನಾಗ್ಲಿ ಸರ್, ಕಳೆವಾಗ್ಲಿ ಎಲ್ಲ ಮೂಳ ಮೆಸದು ಅಂದ್ರೆ ಅಲ್ಲಿ ದುಡ್ಡು ಉಳಿತಾಯ ನಿಮ್ಗೆ, ಯಾಕಂದ್ರೆ ಕೂಲಿ ಆಳಂತಂದ್ರೆ ಖರ್ಚು ಬಾಳ ಬಂದ್ಬಿಡ್ತದ. ಹೌದ್ರಿ, ಬಾಳ ಬಂದ್ಬಿಡ್ತಾರೆ. ನಾವು ಅಂದ್ರೆ ಮೊಟ್ಟೆ ನಾವೇ ತಂದು ಸರ್ ಚಾಕಿ ಮಾಡ್ತೇವೆ ನಾವು ಸರ್, ಮೊಟ್ಟೆ 100 ಮೊಟ್ಟೆಗೆ 700 ರೂಪಾಯಿ. ಮೊಟ್ಟೆನ ತಂದ್ಬಿಡ್ತೀರಿ ನೀವು, ಚಾಕಿ ತರಲ್ಲ? ಚಾಕಿ ತರಲ್ಲ ಸರ್, ನಾವೇ ಚಾಕಿ ಮಾಡ್ತೀವಿ. ನೀವೇ ಮಾಡ್ಕೋತೀರಿ, ಅಲ್ಲಿ ದುಡ್ಡು ಉಳಿತ ನಿಮ್ಗೆ. ಹ್ಞೂ ಸರ್. ಮೊಟ್ಟೆ ತರೋ ಬಂದು ನೀವು ಒಂದೇ ಚಾಕಿ ತಂದಿದ್ರೆ ಎಷ್ಟಾಕಿತ್ತು ನಿಮ್ಗೆ ದುಡ್ಡು? 5,000 ಆರ್ 6,000 ತನಕ ಸರ್, ಗಾಡಿ ಮಾಡಿ. ಅಲ್ಲಿ ನಿಮ್ಗೆ 3,000 ರೂಪಾಯಿ ಉಳಿತ ಅಲ್ಲೇ. ಹ್ಞೂ ಸರ್. ಹೇಗೆ ಚಾಕಿ ನಿಮ್ಗೆ ಯಾವಾಗ್ರು ಫೇಲ್ ಆಗಿದೆ ಚಾಕಿ? ಫೇಲ್ ಆಗಿಲ್ಲ ಸರ್. ಹೇಗ್ ಮಾಡ್ಬೇಕು ಚಾಕಿ ಸ್ವಲ್ಪ ಹೇಳಲ್ಲ? ಕತ್ತಲ್ ಮನೆಗೆ ಇಡ್ತೀವಿ ಸರ್ ಹುಳ ತಂದು, ಮೂರ್ ದಿವಸ ಮೊಟ್ಟೆ ಹೊಡಿತವ್ರ. ಸೊಪ್ಪು ಹಾಕ್ತಿರ್ ಸರ್, ಕೊಯ್ದು ಸುರುಳಿ ಸರ್, ಸಣ್ಣ ಕೊಯ್ದು ಹಾಕ್ತಿವಿ. ಏನು ಟ್ರೇದಲ್ಲಿ ಇಟ್ಟಿರ್ತಾರ ಅವನ? ಟ್ರೇದಲ್ಲಿ ಹಾಕಿ ಸೊಪ್ಪು ಹಾಕ್ತಿವಿ ಸರ್. ಅವಕ್ಕೆಲ್ಲ ಮತ್ತೆ ಟೆಂಪರೇಚರ್ ಎಲ್ಲ ಬಹಳ ಇರ್ಬೇಕು, ಉಷ್ಣಾಂಶ ತೇವಾಂಶ ಎಲ್ಲ ಮೇಂಟೈನ್ ಮಾಡ್ಬೇಕಲ್ಲ, ಅದ ಹೇಗ್ ಮಾಡ್ತೀರಿ ಸರ್? ಮನೆ ಮ್ಯಾಗ ಗೋಣಿ ಚೀಲ ಹಾಕಿ ಅದ್ರ ಮ್ಯಾಗ ನೀರ್ ಹಾಕ್ತಿವಿ ಸರ್, ತಂಪಾದಂಗ ಕೆಳಗೆಲ್ಲ ನೀರ್ ಹಾಕ್ತಿವಿ. ಕೂಲಿಂಗ್ ವ್ಯವಸ್ಥೆ? ಕೂಲಿಂಗ್ ಇರ್ತತ? ಕೂಲರ್ ವ್ಯವಸ್ಥೆ ಸರ್. ಕೂಲರ್ ವ್ಯವಸ್ಥೆನ? ಹ್ಞೂ ರೀ, ಗಾಳಿ ಮೇಂಟೈನ್ ಮಾಡ್ಬೇಕದನ್ನ ವಾತಾವರಣ. ವಾತಾವರಣ ಮೇಂಟೈನ್ ಮಾಡ್ಬೇಕಂದ್ರೆ ಬಿಗ್ ಬ್ಯಾಸ್ಗೆ ಮಾಡಿದ್ವಿ ಸರ್ ಲಾಸ್ಟ್ ಬೆಳಿಗ್ಗೆ. ಹ್ಮ್, ಮಳೆಗಾಲದಾಗ ನಡೀತದ ಸರ್? ವರ್ಷದಲ್ಲಿ 5 ಬೆಳೆ ತಕ್ಕೋತೀರ ನೀವು? ಹ್ಞೂ ರೀ ಸರ್. 5 ಬೆಳೆ ಅಂದ್ರೆ ಪ್ರತಿ ಸಾರಿ ಎಷ್ಟು ಇಡ್ತೀರಿ ಮೊಟ್ಟೆ? 200 ಸರ್. 200 180 ಕೆಜಿ ಗೂಡ್ ಬರ್ತದ ನಿಮಗೆ? ಹ್ಞೂ ರೀ ಸರ್, 180 190. ಈ ರೇಟ್ ಅದು ಹೆಂಗ್ ಸಿಗ್ತಾ ಇದೆ ಈಗ ಸರ್? ಈಗ ನಾವು ಮೊನ್ನೆ ಮಾರ್ಕೆಟ್ ಮಾಡಿದ್ ಸರ್, 472 ರೂಪಾಯಿ ಹೋಯ್ತು ಸರ್. 472 ಒಳ್ಳೆ ರೇಟು. ಒಳ್ಳೆ ರೇಟ್ ಸರ್, ನಮ್ ಬ್ಯಾಚ್ ಗೆ ಹೈಯೆಸ್ಟ್ ರೇಟ್ ನಂದೇ ಸರ್. ಗೂಡ್ ಚೆನ್ನಾಗಿತ್ತ ನಿಮ್ದು? ಚೆನ್ನಾಗಿತ್ತು ಸರ್. ಹೇಗೆ ರಾಮನಗರ್ ಹೋಗ್ಬೇಕಾದ್ರೆ ಎಲ್ಲಾರು ಕೂಡಿ ಹೋಯ್ತೀರಿ ತಗೊಂಡು? ಎಲ್ಲರೂ ಕೂಡ ಹೋಗ್ತೀವಿ ಸರ್, ನಾವೊಂದು 8 ಜನ ಇರ್ತೀವಿ, 2 ಗಾಡಿ ಮಾಡ್ಕೊಂಡು ಹೋಗ್ತೀವಿ. ಹೇಗೆ ಅಲ್ಲಿ ವ್ಯಾಪಾರ ಚೆನ್ನಾಗಿ ಆಗತ್ತೆ ರಾಮನಗರ್ನಲ್ಲಿ ಮಾರ್ಕೆಟ್ ಅಲ್ಲಿ ರೇಷ್ಮೆ ಗೂಡು ಚೆನ್ನಾಗುತ್ತೆ ಸರ್? ದುಡ್ಡು ಹೇಗೆ ನಿಮ್ಮ ಅಕೌಂಟ್ಗೆ ಹಾಕ್ತಾರ? ಹಾಕ್ತಾರ ಸರ್. ಎಷ್ಟು ದಿವಸದಲ್ಲಿ ಅವತ್ತನೇ ಹಾಕ್ತಾರ ಅಥವಾ ಲೇಟ್ ಆಗತ್ತ? ಇಲ್ಲ ಸರ್, ಈ ಸರಿ ನನಗೆ ಆನ್ಲೈನ್ ಮಾಡಿದ್ರೆ ಸರ್ ಆಗ್ಬಿಟ್ರಿ ಸರ್, ಸಾಯಂಕಾಲ ಬೆಳಗ್ಗೆ ಆಗ್ತಾ ಅಂತೇಳಿ ಬೆಳಗ್ಗೆ ಆಗ್ಬಿಟ್ರಿ ಸರ್ ಆನ್ಲೈನ್. ದುಡ್ಡು ಜಮಾ ಆಗ್ಬಿಡ್ತತ್ತ? ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರ. ಈಗ ನೋಡ್ರಿ, 200 ಮೊಟ್ಟೆ ನೀವು ಮೇಯಿಸ್ಬೇಕಾದ್ರೆ ಖರ್ಚು ಎಷ್ಟಾಗತ್ತ? ಎಷ್ಟು ದುಡ್ಡು ಉಳಿದ ನಿಮಗೆ? ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ 4,500 ಹಿಡಿದ್ರೆ ನಿಮಗೆ 45,000 ರೂಪಾಯಿ ಒಂದ್ ಕ್ವಿಂಟಲ್ ಗೆ 45,000 ರೂಪಾಯಿ ಬಂತು. 2 ಕ್ವಿಂಟಲ್ ಅಂದ್ರೆ ಸುಮಾರು 90,000 ನಿಮಗೆ. 90,000 ಬೇಡ, 80,000 ಹಿಡಿ. 80,000 ರೂಪಾಯಿ ನಿಮಗೆ ಖರ್ಚದ ಎಷ್ಟಾಗತ್ತೆ ಎಲ್ಲ ರೇಷ್ಮೆ ಮೊಟ್ಟೆದು ಹುಳ ಸಾಕಾಣಿಕೆದು ಎಲ್ಲ ಸೇರಿದ್ರೆ? ಸರ್, 100 ಮೊಟ್ಟೆಗೆ ಅಂದ್ರೆ 200 ಮೊಟ್ಟೆಗೆ 1,400 ರೂಪಾಯಿ ಮೊಟ್ಟೆದಾಯ್ತು ಸರ್. ಹ್ಮ್, 400 ರೂಪಾಯಿ ಪ್ಯಾಕೆಟ್ ಸರ್, 2 ಪ್ಯಾಕೆಟ್ ತರ್ತೀನಿ ಸರ್. ಹ್ಮ್, 800 ರೂಪಾಯಿ. ಹಾ, 8 14 2,500 ಆಯ್ತು ಸರ್. ಹೌದು, ಅಷ್ಟೇ ಸರ್ ನಾ ಖರ್ಚು ಮಾಡೋದು. ಉಳ್ಕಿದ ಎಲ್ಲಾ ಮೇಂಟೈನ್ ನಾವ್ ಮಾಡ್ಕೊಂಡು. ಎಲ್ಲಾ ನೀವೇ ಮೇಂಟೈನ್ ಮಾಡ್ತೀರಿ? ಇಷ್ಟೇ ಖರ್ಚು ನಿಮ್ದು? 2,000 ಅಂದ್ರೆ 3,000 ರೂಪಾಯಿ ಖರ್ಚು ನಿಮ್ದು? ಹಾ, 3,000. 1,400-800 ಸರ್. 1,400-800 ಅಂದ್ರೆ 2,200 ರೂಪಾಯಿ ಆಯ್ತು ಅಷ್ಟೇ. 2,200 ರೂಪಾಯಿ ಸರ್, ಪೇಪರ್ ಒಂದ್ 300 ರೂಪಾಯಿ. ಖಾಸಾಗಿ 25 ಸರ್ ಎಲ್ಲಾ ಖರ್ಚು ಅಷ್ಟೇ ಬಂತು ನಿಮ್ದು? ಹಾ ಸರ್. ಟ್ರಾನ್ಸ್ಪೋರ್ಟೇಶನ್ ಅದು ಹೇಗ್ ನಿಮ್ಗೆ ಮತ್ತೆ ಇಲ್ಲಿಂದ ಬಾಡಿಗೆ ಯಾವ ಎಲ್ಲ? ಬಾಡಿಗೆ ಸರ್, ನಾವು 5 ಮಂದಿ ಕೂಡಿ 2,000 ಕೊಟ್ಟು, 2,500 ಕೊಟ್ಟು ಗಾಡಿ ಮಾಡ್ಕೊಂಡು ಹೋಗ್ಬಿಡ್ತೀರಿ 5 ಮಂದಿ ಸೇರಿ? ಇಲಾಖೆಯಿಂದ ಏನಾದ್ರು ನಿಮ್ಗೆ ಸಹಾಯಧನ ಸಬ್ಸಿಡಿಗಳು ಸಿಗ್ತಾ? ಸಿಗ್ತಾವ ಸರ್. ಏನೇನ್ ತಗೊಂಡಿರ ಅನುಕೂಲತೆ? ಅನುಕೂಲತೆ ಸರ್, ಡೆಟಾಲ್ ಕೊಡ್ತಾರ ಸರ್, ಬ್ಲೀಚಿಂಗ್ ಅಸ್ತರ ಸೇರ್ಕೊಳಕ ಎಲ್ಲ ಔಷಧಿ ಬಂದು ಎಲ್ಲ ಕೊಡ್ತಾರ ಸರ್. ಮತ್ತ ಕೆಜಿಗೆ 10 ರೂಪಾಯಿ ಆನ್ಲೈನ್ ಹಾಕ್ತಾರ ಸರ್. ಅಲ್ಲ, ಕೆಜಿಗೆ 10 ರೂಪಾಯಿ ನಿಮ್ಗೆ ಸಹಾಯಧನ ಬರ್ತದ? ಬರ್ತದ ಸರ್. ಮತ್ತೆ ಪ್ರಸಾದ ನಿಮ್ಗೆ ಸಾರಿಗೆ ವೆಚ್ಚದ ಕೊಡ್ತಾರ ಏನಾದ್ರು ಮಾರುಕಟ್ಟೆದು ಹೋಗ್ಲಿಕ್ಕೆ? ಸಹಾಯಧನ ಕೊಡ್ತಾರ. ಧರ್ಮಣ್ಣ ಅವ್ರೆ, ನೋಡ್ ನೀವು ಡ್ರೈವರ್ ಆಗಿ ಅಲ್ಲೇ ನೀವು ಪುಣಾದಲ್ಲಿ ಎಲ್ಲ ನೌಕರಿ ಮಾಡ್ಕೊಂತ ಇದ್ರೆ ಏನು ಮಾಡ್ಲಿಕ್ಕೆ ಹಾಕಿದ್ರಿ ನಿಮಗೆ? ರೇಷ್ಮೆ ಕೃಷಿಯನ್ನ ಮಾಡಾಕತ್ತಿದ ಮೇಲೆ ಏನೇನ್ ಸುಧಾರಣೆಯನ್ನ ಮಾಡ್ಕೊಂಡ್ರಿ? ನಿಮ್ಮ ಮನೆ ತನದ ಸುಧಾರಣೆ ಯಾವ ರೀತಿ ಆಗ್ಯದ? ಚಲೋ ಸರ್, ಇಲ್ಲಿ ಬಂದು ನಾ ಮಾಡಿದ ಸರ್, ಅವ್ರಲ್ಲಿ ಸರ್ ಚಲೋ ಡೆವಲಪ್ ಆಗಿನ ಸರ್. ಹ್ಮ್, ಎಷ್ಟು ಓದಿರಿ ಶಾಲೆ? 10th ಸರ್. 10th ಕ್ಲಾಸ್ ಓದಿ ಡ್ರೈವರ್ ಕೆಲಸ ಮಾಡ್ತಾ ಇದ್ರಿ? ಹ್ಮ್ರಿ. ಏನಂತಾರ ನಿಮ್ ತಂದೆ ತಾಯಿ ಅವ್ರು? ಒಳ್ಳೇದ್ ಮಾಡಿದೆಪ್ಪ ಬಿಟ್ಟು ಬಂದಂತಾರ? ಹೇಗೆ ಒಳ್ಳೇದ್ ಮಾಡಿದ ಅಂತ ಹೇಳ್ತಾರ ಸರ್? ಮಾಡ್ತಾ ಇದಾರೆ. ಹ್ಮ್, ಮತ್ತೆ ಮನೆಯಲ್ಲಿದ್ದವ್ರು ಎಲ್ಲಾ ರೇಷ್ಮೆ ಕೃಷಿ ಮಾಡ್ತೀರಿ, ಬೇರೆ ಬೇರೆ ಬೆಳೆಗಳನ್ನು ತಕೋತಾ ಇದ್ದೀರಿ? ತಕ್ಕಂತೀವಿ ಸರ್. ಅಂದ್ರೆ ನಿಮ್ಗೆ ರೇಷ್ಮೆ ಕೃಷಿ ಎಷ್ಟು ಲಾಭ ಇತರ ಬೆಳೆಯಲ್ಲಿ ಸಿಗ್ತಾ ಇದೆಯಾ ಬೇರೆ ಬೆಳೆಗಳಲ್ಲಿ? ಇಲ್ಲ ಸರ್, 2,500 ಸರ್ ಖರ್ಚು ಮಾಡಿ, 2,500 ಸಾವಿರ ಖರ್ಚು ಮಾಡಿದ್ರೆ ಅಷ್ಟು ಲಾಭ ಇದೆ ಸರ್. ಇದಕ್ಕೆ ಶೇಂಗಾ ಆಗ್ಲಿ ಉಳ್ಳಗಡ್ಡೆ ಆಗ್ಲಿ ಏನ್ ತೊಗರಿ ಸರ್, ಅಷ್ಟು ಲಾಭ ಏನ್ ಕಾಣಲ್ಲ. ರೇಷ್ಮೆ ಯಾವ ಬಿಸ್ನೆಸ್ ಬೆಳೆಗಿಲ್ರಿ, ಉಳಿದಲ್ಲ. ಒಳ್ಳೆ ಲಾಭ ಉಳಿತಾ ಇದೆ ನಿಮ್ಗೆ? ಒಳ್ಳೆ ಲಾಭ ಇದೆ ಸರ್. ನಿಮ್ಮ ಎಜಿ ಕಾಲನಿ ಆಲ್ಕೋಡು ಅಲ್ಲೆಲ್ಲ ಜನ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾರೆ ರೇಷ್ಮೆ ಕೃಷಿ ಮಾಡುವಂತವ್ರು? ನೋಡ್ರಿ ಸರ್, ಈ ವರ್ಷ ರೆಡಿ ಆಗ್ಯಾರ ಸರ್, ಮತ್ತೆ ಯಾರು ರೆಡಿ ಆಗ್ಯಾರ ನಮ್ಮೂರಾಗ ಸರ್? ರೆಡಿ ಆಗಿದಾರೆ. ಹ್ಮ್, ನಾವ್ ಆಗ್ತೀವಿ ಅಂತ ಹೇಳ್ತಾರೆ ಸರ್. ನಿಮ್ಮ ಎಜಿ ಕಾಲನಿಯಲ್ಲಿ ಎಷ್ಟು ಜನ ಮಾಡ್ತಾ ಇದಾರೆ ಅಲ್ಲಿ? ಎಜಿ ಕಾಲಲ್ಲಿ ಸರ್ ನಾನು ಒಬ್ಬತ್ತಿದ್ದೇನೆ ಸರ್. ಈಗ ಇಬ್ಬರು ರೆಡಿ ಆಗ್ಯಾರ ಸರ್ ಈ ವರ್ಷ ಮಾಡ್ತಾ ಇದಾರೆ. ಹ್ಮ್, ಮಾಡ್ತಾರೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನ್ ಅನುಕೂಲ ಮಾಡ್ಕೊಂಡ್ರೆ ನೀವು? ಉದ್ಯೋಗ ಖರ್ಚು ಎಲ್ಲ ಕುರ್ಸಿಕೊಂಡ ಮಾಡಿಸಿಲ್ಲ ಸರ್, ಮಾಡಿಸ್ಬೇಕು ಡಾಕ್ಯುಮೆಂಟ್ ಕೊಟ್ಟು. ಕೃಷಿ ಹೊಂಡ ಮಾಡಿಸಿಲ್ಲ, ಮಾಡಿಸ್ಬೇಕು ಸರ್, ಈಗ ಲಾಕ್ ಡೌನ್ ಅಂತ ಆಗ್ಬಿಟ್ಟಿದೆ ಸರ್. ಮಾಡಿಸುವರಿ ಮತ್ತೆ ನೀರ್ ಸಂಗ್ರಹ ಆಗತ್ತ, ಅನುಕೂಲ ಆಗತ್ತ ನಿಮಗೆ? ಹಾ ಸರ್ ಮಾಡಿಸ್ ಡ್ರಿಪ್ ಮಾಡಿರಲ್ಲ ಇದಕ್ಕೆ ರೇಷ್ಮೆಗೆ? ಡ್ರಿಪ್ ಮಾಡಿಲ್ಲ ಸರ್, ನಾವು ಅರೆ ನೀರೇ ಬಿಡ್ತೀನಿ ಸರ್, ನೀರ್ ಜಗ್ಗಿ ಫುಲ್ ಇದೆ. ಯಾಕೆ ಮಾಡಿಸಿ ಚೆನ್ನಾಗಿರುತ್ತೆ, ನಿಮ್ಗೆ ಹಾಸೋದ್ ಖರ್ಚು ಉಳಿತದ, ಆಮೇಲೆ ನೀರು ಉಳಿತಾಯ ಆಕಿತ್ ನಿಮ್ಗೆ? ಅದು ಡ್ರಿಪ್ ಹೆಂಗಂದ್ರೆ ಸರ್, ನೀರು ಅಷ್ಟು ನಾವು ಕುಂಟು ಹೊಡೆದ ನೀರ್ ಬಿಡ್ತೀವಲ್ರಿ ಸರ್, ತಪ್ಪಲ ಫಾಸ್ಟ್ ಬರ್ತದೆ ಸರ್. ಎರಡ್ ದಿನಾಗ ಒಂದ್ಸಲ, ನಾಲ್ಕ ದಿನ ಒಂದ್ಸಲ ನೀರ್ ಬಿಡ್ತೀವಲ್ರಿ ಸರ್, ಅದು ಫಾಸ್ಟ್ ಇರ್ತದ ಅಂದ್ರೆ ಅದು ಪೈಪ್ ಬೆಳಿಬೇಕು, ಹಾಕ್ಬೇಕು, ಗುಂಟು ಹೊಡೆದು ನಾವು ನೀರ್ ಬಿಟ್ಟು ನಾಲ್ಕ ದಿನ ಒಂದ್ಸಲ ಅಂದ್ರೆ ಒಳ್ಳೆ ರಸ ರಸ ಇರ್ತದೆ ಸರ್, ಸೊಪ್ಪು ಜನ ಡೌಲ್ ಬರ್ತದೆ, ಅಡಲ್ ಬರ್ತದೆ. ರೇಷ್ಮೆ ಕೃಷಿ ನಿಮಗೆ ಒಳ್ಳೆ ಲಾಭ ತರ್ತಾ ಇದೆ, ಜೊತೆಗೆ ಅದರಿಂದ ಸುಧಾರಣೆ ಆಗಿದೆ. ಇನ್ನ ಮುಂದ ಏನ್ ವಿಚಾರದ್ರಿ ಧರ್ಮಣ್ಣವ್ರ, ಯಾವ ರೀತಿ ಸುಧಾರಣೆ ಆಗ್ಬೇಕು ಇನ್ನು? ನೀವು ಇನ್ನೊಂದ್ ಎಕರೆ ಹಚ್ಚಬೇಕು ಸರ್, ಇನ್ನೊಂದ್ ಎಕರೆ ಮಾಡ್ಬೇಕು. ಒಳ್ಳೇದಾಗ್ಲಿ ಧರ್ಮಣ್ಣವ್ರೆ, ನಿಮ್ಮ ರೇಷ್ಮೆ ಕೃಷಿ ಉತ್ತಮ ರೀತಿಯಿಂದ ಮುಂದುವರಿಲಿ. ನಿಮ್ಮ ಹಾಗೆ ಕಲ್ತಂತ ಯುವಕರು ಸಾಕಷ್ಟು ಇದಾರೆ, ನಿಮ್ಮ ಮಾರ್ಗದಲ್ಲಿ ನಡೆದ್ರೆ ಖಂಡಿತ ರೇಷ್ಮೆ ಕೃಷಿಯಿಂದ ಲಾಭ ಇದೆ ಅಂತಕ್ಕಂತ ವಿಚಾರ ಹಂಚ್ಕೊಂಡಿದ್ದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮ್ಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ದೇವದುರ್ಗ ತಾಲೂಕಿನ ಎಜಿ ಕಾಲೋನಿಯ ರೈತರಾದ ಧರ್ಮಣ್ಣ ಅವರ ರೇಷ್ಮೆ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಈಗ ಕೇಳಿ ಬೇಸಿಗೆ ಹಂಗಾಮಿನಲ್ಲಿ ರೈತರು ಮಾಡಬೇಕಾದ ಕೃಷಿ ಚಟುವಟಿಕೆಗಳ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆ ಒಂದು ಹಂಗಾಮಿನಲ್ಲಿ ಕೆಲವೊಂದಿಷ್ಟು ರೋಗ ನಿರ್ವಹಣೆಗೆ ಏನು ಮುಂಜಾಗ್ರತೆ ಕ್ರಮಗಳನ್ನು ರೈತರು ತಗೋಬೇಕಾಗಿದೆ, ಜೊತೆಗೆ ಕೆಲವೊಂದಿಷ್ಟು ಕೃಷಿ ಚಟುವಟಿಕೆಗಳನ್ನು ಅನಿವಾರ್ಯವಾಗಿ ನಾವು ಬೇಸಿಗೆಯಲ್ಲಿ ಮಾಡಿ ಮುಗಿಸ್ಬೇಕಾಗತ್ತೆ, ಅಂಥ ಕೃಷಿ ಚಟುವಟಿಕೆಗಳನ್ನು ರೈತರು ಯಾವ್ಯಾವು ಮತ್ತು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ ಕೆಂಗನಾಳ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಮಲ್ಲಿಕಾರ್ಜುನ ಕೆಂಗನಾಳ್ ಅವರೇ. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಹೇಳಿ ಸರ್, ಮೊದಲನೇದಾಗಿ ಈ ಬೇಸಿಗೆಯಲ್ಲಿ ರೈತರು ಮುಖ್ಯವಾಗಿ ರೋಗ ಬರಲಾರ್ದಂತೆ, ಮುಂದಿನ ಒಂದು ಹಂಗಾಮಿನಲ್ಲಿ ರೋಗ ಬರಲಾರ್ದಂತೆ ಈಗಿಂದಲೇ ಏನು ಸಿದ್ಧತೆಯನ್ನು ಮಾಡ್ಕೋಬೇಕು? ತಾವು ಹೇಳಿದಾಗಲೇ ಈಗ ಸಾಮಾನ್ಯವಾಗಿ ಕೃಷಿಯಲ್ಲಿ ಏನಪ್ಪಾ ಅಂತಂತಂದ್ರೆ ಬೇಸಿಗೆ ಹಂಗಾಮಿನಲ್ಲಿ ರೈತರು ಮಾಗಿ ಉಳ್ಮೆ ಅನ್ನೋದನ್ನ ಹೆಚ್ಚಾಗಿ ಈ ಏಪ್ರಿಲ್ ನಂತರ ಏನಪ್ಪಾ ಅಂತಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಕೈಗೊಳ್ತಾ ಇರ್ತಾರೆ. ಮೂಲತವಾಗಿ ಬೇಸಿಗೆಯಲ್ಲಿರುವಂತಹ ಅತಿ ಪ್ರಖರವಾದ ಬಿಸಿಲನ್ನ ಸದುಪಯೋಗ ಮಾಡಿಕೊಂಡು ಈ ಮಣ್ಣಿನಿಂದ ಹರಡುವಂತಹ ರೋಗಗಳನ್ನ ಏನಪ್ಪಾ ಅಂತಂದ್ರೆ ನಿರ್ವಹಣೆ ಮಾಡಲಿಕ್ಕೆ ಇಲ್ಲಿಗೆ ನಮಗೆ ಒಂದು ಒಳ್ಳೆಯ ಸದಾವಕಾಶ ಇರ್ತದೆ. ನಾವು ಸಾಮಾನ್ಯವಾಗಿ ಈ ಮಣ್ಣಿನಿಂದ ಬರುವಂತಹ ನೆಟೆ ರೋಗ ಆಗ್ಬಹುದು, ಕೆಲವೊಂದು ಮಚ್ಚ ರೋಗಗಳಾಗಬಹುದು, ಅವು ಏನಪ್ಪಾ ಅಂತಂದ್ರೆ ಈ ರೋಗ ಕಾರಕಗಳು ಮಣ್ಣಿನಲ್ಲಿಯೇ ಉಳಿದುಕೊಂಡಿರ್ತವೆ. ಅದರಲ್ಲಿ ಪ್ರಮುಖವಾಗಿ ತೊಗರಿ ಮತ್ತೆ ಕಡಲೆ ಮತ್ತೆ ಅದರಲ್ಲಿ ನಮ್ಮ ಹತ್ತಿ ಬಂತು. ಸೊ ಇವು ಬೆಳೆಗಳಲ್ಲಿ ಏನಪ್ಪಾ ಅಂದ್ರೆ ನೆಟೆ ರೋಗದ ಒಂದು ಬಾಧೆ ನಮಗೆ ಪದೇ ಪದೇ ಪ್ರತಿ ವರ್ಷ ಹೆಚ್ಚಾಗಿ ಕಂಡು ಬರ್ತಾ ಇರ್ತದೆ. ಸೊ ಇವುಗಳ ನಿರ್ವಹಣೆಗೆ ನಾವು ಅತಿಯಾಗಿ ಮಾಗಿ ಉಳುಮೆಯನ್ನು ಸಹ ಒಂದು ಹೆಚ್ಚಾಗಿ ಒತ್ತು ಕೊಟ್ಟಾಗಿ ಹೇಳ್ತಾ ಇರ್ತೇವೆ. ಈ ಮಾಗಿ ಉಳುಮೆಯಲ್ಲಿ ಏನಪ್ಪಾ ಅಂತಂದ್ರೆ ಆಳವಾಗಿ ನಾವು ನಮ್ಮ ಹೊಲ ಗದ್ದೆಗಳನ್ನ ನೇಗಿಲು ಹೊಡೆಯುವುದರಿಂದ ಏನಪ್ಪಾ ಅಂತಂದ್ರೆ ಮಣ್ಣಿನಲ್ಲಿರುವಂತಹ ರೋಗಕಾರಕ ಕೋಶಗಳು ಈ ಬಿಸಿಲಿಗೆ ಹೊರಗೆ ಬಂದುಬಿಟ್ಟು ಅಲ್ಲಿ ಬಿಸಿಲಿನ ಪ್ರಖರಕ್ಕೆ ಅದರಲ್ಲಿ ನಮ್ಮ ರಾಯಚೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಬೇಸಿಗೆಯಲ್ಲಿ 38-42 ಡಿಗ್ರಿ ಸೆಲ್ಸಿಯಸ್ ನಮಗೆ ಉಷ್ಣಾಂಶ ಸಿಗ್ತಾ ಇರೋದ್ರಿಂದ ಈ ಬಿಸಿಲಿನ ಪ್ರಖರಕ್ಕೆ ಈ ಮಣ್ಣಿನಿಂದ ಹರಡುವಂತಹ ರೋಗಕಾರಕಗಳು ನಾಶ ಆಗ್ತವೆ. ಅದರ ಜೊತೆಗೆ ಈ ಕೀಟಗಳ ಕೆಲವು ಕೋಶಗಳು ಸಹ ಏನಪ್ಪಾ ಅಂತಂದ್ರೆ ಸುಪ್ತ ಅವಸ್ಥೆಯಲ್ಲಿ ಮಣ್ಣಿನಲ್ಲಿ ಉಳಿದುಕೊಂಡಿರ್ತವೆ. ಇವುಗಳನ್ನು ಸಹ ಏನಪ್ಪಾ ಅಂತಂದ್ರೆ ಬಿಸಿಲಿಗೆ ನಮ್ಮ ಒಂದು ಶಾಖಕ್ಕೆ ಹೊರಗೆ ಬಂದಾಗ ಏನಪ್ಪಾ ಅಂತಂದ್ರೆ ಅವುಗಳ ಸಂಖ್ಯೆನೂ ಸಹ ಕಡಿಮೆಯಾಗಿ ಒಟ್ಟಾರೆ ಹೇಳಬೇಕು ಅಂದ್ರೆ ಮುಂದಿನ ಒಂದು ಹಂಗಾಮಿನಲ್ಲಿ ಅಂದ್ರೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಗೆ ಬರುವಂತಹ ಬೆಳೆಗಳಿಗೆ ಈ ಬೇಸಿಗೆ ಹಂಗಾಮಿನಲ್ಲಿ ಕೈಗೊಳ್ಳುವಂತಹ ಮಾಗಿ ಉಳುಮೆ ಆಗಬಹುದು ಅಥವಾ ಯಾವುದೇ ಕೃಷಿ ಚಟುವಟಿಕೆಗಳು ಮಣ್ಣಿನಲ್ಲಿ ಏನಪ್ಪಾ ಅಂತಂದ್ರೆ ಅದನ್ನು ಹದ ಮಾಡುವಂತಹ ಯಾವುದೇ ಕೃಷಿ ಚಟುವಟಿಕೆಗಳು ಬಿಸಿಲಿನ ಪ್ರಖರತೆಗೆ ಏನಪ್ಪಾ ಅಂತಂದ್ರೆ ಮಣ್ಣು ಒಂದು ಒಳ್ಳೆ ರೀತಿಯ ರೋಗ ಮುಕ್ತ ಮತ್ತು ಕೀಟ ಮುಕ್ತ ಆಗ್ತದೆ ಅಂತ ನಾವು ಹೇಳಬಹುದಾಗಿದೆ. ಅಂದ್ರೆ ಕಡ್ಡಾಯವಾಗಿ ರೈತರು ಬೇಸಿಗೆಯಲ್ಲಿ ಒಂದು ಮಾಗಿ ಉಳುಮೆಯನ್ನ ಮಾಡಿ ಹಾಕೋದು ಬಹಳ ಒಳ್ಳೆಯದು. ಬಹಳ ಒಳ್ಳೆಯದು, ಯಾಕಂತಂದ್ರೆ ಈ ಮಾಗಿ ಉಳುಮೆಯದಿಂದ ಏನಪ್ಪಾ ಅಂತಂದ್ರೆ ರೋಗಗಳು ಮತ್ತೆ ಕೀಟಗಳು ಕಡಿಮೆ ಆಗುವುದಲ್ಲದೇ ಸಹ ಮಣ್ಣಿನ ರಚನೆಯಲ್ಲೂ ಒಂದು ಹೆಚ್ಚಿನ ಅಭಿವೃದ್ಧಿ ಆಗ್ತದೆ. ಮತ್ತು ಅದರಲ್ಲಿ ಏನಪ್ಪಾ ಅಂತಂದ್ರೆ ನೀರು ಹಿಡಿದು ಇಟ್ಟುಕೊಳ್ಳುವಂತಹ ಶಕ್ತಿ ಪದೇ ಪದೇ ನಮಗೆ ಏನಪ್ಪಾ ಅಂದ್ರೆ ಒಂದೇ ಒಂದು ಸಮತೋಲನವಾಗಿ ಕಾಪಾಡಿಕೊಳ್ಳಕ್ಕೆ ಆಗ್ತದೆ. ಈಗ ನಾವು ಗದ್ದೆಗಳನ್ನು ನೋಡಿದಾಗ ಏನಾಗ್ತದೆ, ಅಲ್ಲಿ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ಮಾಗಿ ಉಳುಮೆ ಮಾಡದೇನೆ ಕೆಲ ರೈತರು

ವೈರಲ್ ರೋಗಗಳು ಜಾಸ್ತಿ ಇರ್ತಾವ ಅಂತೀರಾ ತರಕಾರಿಗೆ? ಯಾವ ರೋಗಗಳು ಪ್ರಮುಖವಾಗಿ ಬೇಸಿಗೆಯಲ್ಲಿ ಜಾಸ್ತಿ ಬರ್ತಾವೆ ತರಕಾರಿ ಬೆಳೆಗೆ? ಈಗ ಬೇಸಿಗೆಯ ಒಂದು ಹಂಗಾಮನ ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಏನಪ್ಪಾ ಅಂತಂದ್ರೆ, ಹೆಚ್ಚಾಗಿ ರೈತರು ಬೆಳೆಯುವಂತ ತರಕಾರಿಗಳಲ್ಲಿ ಅದು ನಮಗೆ ದಿನನಿತ್ಯವಾಗಿ ಅವಶ್ಯಕತೆ ಇರುವಂತಹ ತರಕಾರಿಗಳಲ್ಲಿ ಪ್ರಮುಖವಾಗಿ ಟೊಮೆಟೊ ಮತ್ತು ಮೆಣಸಿನಕಾಯಿಗಳು ಬರ್ತವೆ. ಅದ್ರ ಹೊರತಾಗಿ ಏನಪ್ಪಾ ಅಂತಂದ್ರೆ ಈ ಕುಂಬಳ ಜಾತಿಯ ಸಸ್ಯಗಳು, ಇವತ್ತು ಹಿರೇಕಾಯಿ ಆಗ್ಬಹುದು, ಹಾಗಲಕಾಯಿ ಆಗ್ಬಹುದು, ಸೌತೆಕಾಯಿ ಆಗ್ಬಹುದು, ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಎರಡು ಹಣ್ಣುಗಳಿದಾವೆ, ಈಗ ಕಲ್ಲಂಗಡಿ ಮತ್ತು ಕರ್ಬೂಜ್ ಅಂತ. ಈ ಬೆಳೆಗಳನ್ನ ಏನಪ್ಪಾ ಅಂತಂದ್ರೆ ಈಗ ರೈತರು ಯಥೇಚ್ಛವಾಗಿ ತಮ್ಮ ತೋಟಗಳಲ್ಲಿ ಏನಪ್ಪಾ ಅಂದ್ರೆ ಅಲ್ಲಲ್ಲಿ ಬೆಳೀತಾ ಇದ್ದಾರೆ. ಇವುಗಳಲ್ಲಿ ಪ್ರಮುಖವಾಗಿ ಬರುವಂತಹ ನಂಜಾಣು ರೋಗಗಳು ಅಂತಂದ್ರೆ ಈ ಮೆಣಸಿನಕಾಯಿ ಮತ್ತು ಟೊಮೆಟೊದಲ್ಲಿ ನಮಗೆ ಎಲೆ ಮುಟ್ರ ರೋಗ ಏನಪ್ಪಾ ಅಂತಂದ್ರೆ ಹೆಚ್ಚಾಗಿ ಕಂಡು ಬರ್ತಾ ಇರ್ತದೆ. ಅದು ಪ್ರಮುಖವಾಗಿ ಏನಪ್ಪಾ ಅಂದ್ರೆ ನಂಜಾಣುವಿನಿಂದ ಬಂದಿರುವಂತಹ ರೋಗ. ಆ ನಂಜಾಣುಗಳನ್ನ ಅಲ್ಲಿ ಏನಪ್ಪಾ ಅಂದ್ರೆ ಕೀಟಗಳು ಏನಪ್ಪಾ ಅಂದ್ರೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ವಾಹಕವಾಗಿ ಏನಪ್ಪಾ ಅಂದ್ರೆ ಅದನ್ನ ಪ್ರಸರಣ ಮಾಡ್ತಾ ಇರ್ತವೆ. ಈ ಕೀಟಗಳ ನಿರ್ವಹಣೆಗೆ ಏನಪ್ಪಾ ಅಂದ್ರೆ ಅಂತರ್ವ್ಯಾಪಿ ಕೀಟನಾಶಕಗಳನ್ನ ರೈತರು ಏನಪ್ಪಾ ಅಂತಂದ್ರೆ ಬಳಸಿದ್ರು ಅಂತಂದ್ರೆ ಅವುಗಳ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ಹೊಸದಾಗಿ ಯಾರಾದರೂ ರೈತ ಬಾಂಧವರು ಏನಪ್ಪಾ ಅಂತಂದ್ರೆ ಈಗ ಕಲ್ಲಂಗಡಿ ಅಥವಾ ಕರ್ಬೂಜಗಳನ್ನ ಬೆಳೆಯುವಂತ ಉದ್ದೇಶ ಇತ್ತು ಅಂತಂದ್ರೆ ಬೀಜಗಳಿಗೆ ಏನಪ್ಪಾ ಅಂತಂದ್ರೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದನಂತಂದ್ರೆ ಬಹಳ ಸೂಕ್ತ ಆಗ್ತದೆ. ಅದ್ರ ಜೊತೆಗೆ ಈ ಕಲ್ಲಂಗಡಿ ಮತ್ತು ಕರ್ಬೂಜಗಳಲ್ಲಿ ಒಂದು ವಿಚಿತ್ರವಾದ ಸಮಸ್ಯೆ ರೈತರಿಗೆ ಏನಪ್ಪಾ ಅಂತಂದ್ರೆ ಕಾಯಿ ಹಿಡಿಯುವಂತ ಸಂದರ್ಭದಲ್ಲಿ ನಾವು ಕಾಣ್ತಾ ಇರ್ತೀವಿ. ಅದೇನಂದ್ರೆ ಬೇರು ಕೊಳೆ ರೋಗ. ಈ ಬೇರು ಕೊಳೆ ರೋಗಕ್ಕೆ ಏನಪ್ಪಾ ಅಂತಂದ್ರೆ ರೈತರು ಮುಂದೆ ಆಗುವಂತ ಸಮಸ್ಯೆನ ಈಗಲೇ ನಾವು ಏನಪ್ಪಾ ಅಂದ್ರೆ ಮುಂಜಾಗ್ರತವಾಗಿ ನಿರ್ವಹಣೆ ಮಾಡಲಿಕ್ಕೆ ಈ ಸಸಿ ಮಡಿಗಳು ಅಥವಾ ತಮ್ಮ ಮಡಿಗಳಲ್ಲಿ ಏನು ನಾಟಿ ಮಾಡ್ತಾರಲ್ಲ ಆ ಪ್ರತಿ ಮಡಿಗೆ ಏನಪ್ಪಾ ಅಂತಂದ್ರೆ ಈ ಟ್ರೈಕೋಡರ್ಮಾ ಮತ್ತು ಸುಡೋಮೋನಸ್ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ತಿಪ್ಪೆ ಗೊಬ್ಬರ ಆಗ್ಬಹುದು ಅಥವಾ ಬೇವಿನ ಹಿಂಡಿ ಆಗ್ಬಹುದು ಇವುಗಳ ಜೊತೆಗೆ ಏನಪ್ಪಾ ಅಂತಂದ್ರೆ ಮಿಶ್ರಣ ಮಾಡಿ ಸಾಲುಗಳಲ್ಲಿ ಹಾಕಿ ತದನಂತರ ಬೀಜಗಳನ್ನು ನಾವೇನಪ್ಪಾ ಅಂತಂದ್ರೆ ಬಿತ್ತನೆ ಮಾಡಿದ್ವಿ ಅಂತಂದ್ರೆ ಅಥವಾ ಸಸಿಗಳನ್ನು ನಾಟಿ ಮಾಡಿದ್ವಿ ಅಂತಂದ್ರೆ ಬೆಳೆ ಬೆಳೆಯುವಂತ ಹಂತದಲ್ಲಿ ಇಲ್ಲಿ ಮಣ್ಣಿನಿಂದ ಹರಡುವಂತದ್ದು ಅಥವಾ ಬುಡಕೊಳೆ ರೋಗ ಅಥವಾ ಕಾಂಡಕೊಳೆ ರೋಗ ಯಾವುದು ಬರೋದಿಲ್ಲ. ಈ ಕಲ್ಲಂಗಡಿ ಮತ್ತು ಕರ್ಬೂಜನಲ್ಲಿಯೂ ಸಹ ಏನಪ್ಪಾ ಅಂತಂದ್ರೆ ಈ ರಸ ಇರುವ ಕೀಟಗಳ ಬಾಧೆ ಹೆಚ್ಚಾಗಿ ಕಂಡು ಬರ್ತಾ ಇರ್ತದೆ. ಸಾಧ್ಯ ಆದಷ್ಟು ರೈತರು ಏನಪ್ಪಾ ಅಂತಂದ್ರೆ ಈ ಬೇವಿನ ಒಂದು ರೂಪದ ಎಣ್ಣೆಯನ್ನಾಗ್ಬಹುದು ಅಥವಾ ಕೀಟನಾಶಕಗಳನ್ನಾಗ್ಬಹುದು ಅಥವಾ ಮೆಟರೈಸಿಯಂ ಮತ್ತು ಬೇವೇರಿ ಅನ್ನುವಂತಹ ನಮ್ಮ ಜೈವಿಕ ಶಿಲೀಂಧ್ರ ಕೀಟನಾಶಕಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗ್ತವೆ. ಇವುಗಳನ್ನು ಸಹ ಏನಪ್ಪಾ ಅಂದ್ರೆ ಬಳಸಿ ರೈತರು ಇವುಗಳ ಕೀಟಗಳ ನಿರ್ವಹಣೆ ಮಾಡಬಹುದು. ಹೆಚ್ಚಾಗಿ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಇಲ್ಲಿ ಬಳಸೋದ್ರಿಂದ ರೈತರು ಏನಪ್ಪಾ ಅಂತಂದ್ರೆ ಒಳ್ಳೆ ಇಳುವರಿ ಪಡಿಬಹುದಾಗಿದೆ. ಕೊನೆಯದಾಗಿ ರೈತರಿಗೆ ಏನ್ ಹೇಳ್ತೀರಿ, ಮುಂಜಾಗ್ರತಾ ಕ್ರಮಗಳು ಬೇಸಿಗೆಯಲ್ಲಿ ವಿಶೇಷವಾಗಿ ಏನ್ ಕಾಳಜಿ ತಗೋಕಿದೆ ಇವತ್ತು ಸಂದರ್ಭದಲ್ಲಿ? ರೈತ ಬಾಂಧವರಿಗೆ ಈಗ ವಿಶೇಷವಾಗಿ ಈ ಒಂದು ಹಂಗಾಮಿನಲ್ಲಿ ಕೆಲವೊಂದು ಚಟುವಟಿಕೆಗಳು, ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಮಾಗಿ ಉಳುಮೆ ಮಾಡುವಂತದ್ದಾಗಬಹುದು ಅಥವಾ ಬೀಜಗಳನ್ನ ನೀವು ಮುಂದಿನ ಹಂಗಾಮಕ್ಕೆ ಸಂಗ್ರಹಣೆ ಮಾಡಿಕೊಳ್ಳುವಂತದ್ದಾಗಬಹುದು ಅಥವಾ ಈ ಹಿಂಗಾರಿ ಹಂಗಾಮಿನ ಒಂದು ಯಾವುದೇ ರಾಶಿಗಳನ್ನು ಮಾಡುವಂತದ್ದಾಗಬಹುದು, ಅವುಗಳನ್ನ ಏನಪ್ಪಾ ಅಂತಂತಂದ್ರೆ ಸಾಧ್ಯ ಆದಷ್ಟು ಮಟ್ಟಿಗೆ ತಮ್ಮ ತಮ್ಮ ಈ ಹೊಲಗದ್ದೆಗಳಲ್ಲೇ ಏನಪ್ಪಾ ಅಂತಂದ್ರೆ ಹೆಚ್ಚು ಜನಸಾಂದ್ರತೆ ಇರದೇ ಇರುವಂತಹ ಪ್ರದೇಶದಲ್ಲಿ ಮಾಡಿ ಯಾವುದೇ ರೀತಿಯಾದ ರೋಗದ ಪ್ರಸರಣೆಗೆ ತಾವು ತಮಗೆ ಹತ್ತಬಾರದು ಅಥವಾ ತಾಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡು ರೈತರು ಕೃಷಿ ಚಟುವಟಿಕೆಗಳನ್ನ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಅಥವಾ ಮುನ್ನಡೆಸಿಕೊಂಡು ಹೋಗ್ತಾ ಇದ್ರೆ ತಮ್ಮ ಕೃಷಿಯಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ಬಾರದೆ ಯಶಸ್ವಿಯಾಗಿ ಆಗಲಿಕ್ಕೆ ಸಾಧ್ಯತೆ ಆಗ್ತದೆ. ಈ ಸದ್ಯಕ್ಕಿಂತ ಒಂದು 2 ತಿಂಗಳ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಕೃಷಿ ಚಟುವಟಿಕೆಗಳು ಯಾವುದೇ ಇರುವುದಿಲ್ಲ. ನಾವು ಹೇಳಿದಾಗ ಏನಪ್ಪಾ ಅಂತಂದ್ರೆ ಯಂತ್ರಗಳು, ಅದರ ಮುಖ್ಯವಾಗಿ ಟ್ರ್ಯಾಕ್ಟರ್ ಚಾಲಿತ ಯಂತ್ರಗಳನ್ನೇ ನಾವು ಬಳಸಿಕೊಂಡು ಏನಪ್ಪಾ ಅಂತಂತಂದ್ರೆ ಕಡಿಮೆ ಒಂದು ಕೆಲಸಗಾರರ ಒಂದು ಅವಲಂಬನೆ ಮೇಲೆ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಚಟುವಟಿಕೆಗಳನ್ನ ಮಾಡಿಕೊಂಡು ಇರಲಿಕ್ಕೆ ಆಗ್ತದೆ. ಅದರಲ್ಲಿ ಮುಂಗಾರು ಹಂಗಾಮಿನಲ್ಲಿ ಏನಾದರೂ ತೋಟಗಾರಿಕೆ ಬೆಳೆಗಳನ್ನು ಮಾಡುವವರಿದ್ರು ಅಂದ್ರೆ ಸಹ ಅಲ್ಲಿನೂ ಸಹ ಈ ಯಂತ್ರೋಪಕರಣಗಳನ್ನೇ ಬಳಸಿ ಏನಪ್ಪಾ ಅಂತಂದ್ರೆ ತೆಗ್ಗು ತೆಗೆಯೋದಾಗ್ಬಹುದು ಅಥವಾ ಭೂಮಿಯನ್ನು ಹದ ಮಾಡಿಕೊಳ್ಳೋದಾಗ್ಬಹುದು ಅಥವಾ ಸಾಲುಗಳನ್ನು ಮಾಡೋದಾಗ್ಬಹುದು, ಇವೆಲ್ಲವನ್ನೂ ಏನಪ್ಪಾ ಅಂತಂದ್ರೆ ಈ ಟ್ರ್ಯಾಕ್ಟರ್ ಚಾಲಿತ ಯಂತ್ರೋಪಕರಣಗಳಿಂದ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ರೈತರು ಅದೇ ಮಾರ್ಗಗಳನ್ನ ಈ ಮುಂದಿನ ಒಂದು 2-3 ತಿಂಗಳವರೆಗೆ ಅನುಸರಿಸಿದ್ರೆ ಬಹಳ ಒಳ್ಳೆಯದು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯದು ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗಣ್ಣವರು, ಇದುವರೆಗೂ ಈ ಒಂದು ಬೇಸಿಗೆ ಹಂಗಾಮಿನಲ್ಲಿ ಏನೆಲ್ಲ ಒಂದು ಕೃಷಿ ಚಟುವಟಿಕೆಗಳನ್ನ ರೈತರು ಮಾಡಬೇಕಾಗತ್ತೆ, ಅದರಿಂದ ಯಾವ ರೀತಿ ಉಪಯೋಗಗಳಿದಾವೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿಕೊಟ್ರಿ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಹಾಗೂ ತಮಗೂ ಸಹ. ಇದುವರೆಗೆ ಬೇಸಿಗೆ ಹಂಗಾಮಿನಲ್ಲಿ ರೈತರು ಮಾಡಬೇಕಾದ ಕೃಷಿ ಚಟುವಟಿಕೆಗಳ ಕುರಿತು ಡಾಕ್ಟರ್ ಮಲ್ಲಿಕಾರ್ಜುನ್ ಕೆಂಗನಾಳ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ರೈತ ಬಾಂಧವರೇ, ಈಗ ಹವಾಮಾನ ಮುನ್ಸೂಚನೆ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಹವಾಮಾನ ಮುನ್ಸೂಚನೆ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ 5 ದಿನಗಳಲ್ಲಿ 2-3 ದಿನ ಅಲ್ಲಲ್ಲಿ ಹಗುರ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 41-42 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 25-30 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 14-54% ಮತ್ತು ಕನಿಷ್ಠ ಆರ್ದ್ರತೆ 8-17% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 11-22 ಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಕೃಷಿ ಸಲಹೆಗಳು ಸಾಮಾನ್ಯವಾಗಿ ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗುತ್ತದೆ. ಮಣ್ಣಿನಲ್ಲಿ ತೇವಾಂಶ ಸಂರಕ್ಷಣೆ ಮಾಡಲು ಅಂತರ ಬೇಸಾಯ, ಮಲ್ಟಿಂಗ್ ಹಾಗೂ ಕೈಕಳೆ ಮಾಡುವುದರಿಂದ ತೇವಾಂಶ ಸಂರಕ್ಷಣೆ ಜೊತೆಗೆ ಮಣ್ಣಿನ ತಾಪಮಾನವನ್ನು ನಿರ್ವಹಿಸಬಹುದು. ಕಲ್ಲಂಗಡಿ ಬಿತ್ತನೆ. ಕಲ್ಲಂಗಡಿ ಅಥವಾ ಕರ್ಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆ ತಡೆಯಲು ಹೆಕ್ಟರಿಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಶೇಂಗಾ. ಕಟಾವು ಹಂತದಲ್ಲಿರುವ ಶೇಂಗಾ ಬೆಳೆಯನ್ನು ಬೆಳಗಿನ ಸಮಯ ಅಥವಾ ಸಂಜೆ ಹೊತ್ತಲ್ಲಿ ಕಟಾವು ಮಾಡಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟ ಕಾಪಾಡಬಹುದು. ಸ್ನೇಹಿತರೆ, ಈಗ ಕೇಳಿ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಡಳಿಯವರು ಕಳಿಸಿರುವ ಇಂದಿನ ಪೇಟೆ ಧಾರಣೆ. ಕನಿಷ್ಠ ಹಾಗೂ ಗರಿಷ್ಠ ದರದಲ್ಲಿ ಹೀಗಿದೆ. ಮಾನ್ವಿ ತಾಲೂಕಿನ ಪೇಟೆ ಧಾರಣೆ: ಭತ್ತ, ಹೊಸ ಸೋನಾ ಮಸೂರಿ ಕನಿಷ್ಠ ಹಾಗೂ ಗರಿಷ್ಠ 1,700 ರೂಪಾಯಿ. ರಾಯಚೂರು: ಕಡಲೆಕಾಳು ಜವಾರಿ 4,400 ರೂಪಾಯಿಯಿಂದ 4,631. ಹತ್ತಿ ಹೈಬ್ರಿಡ್ 9,800 ರೂಪಾಯಿಯಿಂದ 12,000. ಅಲಸಂದಿ 4,106 ರೂಪಾಯಿಯಿಂದ 4,309 ರೂಪಾಯಿ. ಹೆಸರುಕಾಳು 4,800 ರೂಪಾಯಿಯಿಂದ 5,500 ರೂಪಾಯಿ. ಶೇಂಗಾ 4,096 ರೂಪಾಯಿಯಿಂದ 6,429 ರೂಪಾಯಿ. ಈರುಳ್ಳಿ 300 ರೂಪಾಯಿಯಿಂದ 975 ರೂಪಾಯಿ. ದಪ್ಪ ಭತ್ತ ಕನಿಷ್ಠ ಹಾಗೂ ಗರಿಷ್ಠ 1,279 ರೂಪಾಯಿ. ಭತ್ತ ರಾಜಹಂಸ 1,282 ರೂಪಾಯಿಯಿಂದ 1,901 ರೂಪಾಯಿ. ಸೂರ್ಯಕಾಂತಿ 5,269 ರೂಪಾಯಿಯಿಂದ 6,100 ರೂಪಾಯಿ. ತೊಗರಿ ಕೆಂಪು 4,239 ರೂಪಾಯಿಯಿಂದ 6,090 ರೂಪಾಯಿ. ತೊಗರಿ ಬೆಳಿ ಕನಿಷ್ಠ ಹಾಗೂ ಗರಿಷ್ಠ 4,109. ಲಿಂಗಸ್ಗೂರಿನ ಪೇಟೆ ಧಾರಣೆ: ಸಜ್ಜೆ 1,980 2,200 ರೂಪಾಯಿ. ತೊಗರಿ ಕನಿಷ್ಠ ಹಾಗೂ ಗರಿಷ್ಠ 2,900 ರೂಪಾಯಿ. ಸಿಂಧನೂರು ಒಣಮೆಣಸಿನಕಾಯಿ 9,000 ರೂಪಾಯಿಯಿಂದ 10,000. ಭತ್ತ ಕಾವೇರಿ ಸೋನ 1,600 ರೂಪಾಯಿಯಿಂದ 1,842 ರೂಪಾಯಿ. ಭತ್ತ ಹಳೆ ಸೋನಾ ಮಸೂರಿ 2,160 ರೂಪಾಯಿಯಿಂದ 2,769 ರೂಪಾಯಿ. ಇದುವರೆಗೆ ಮಾನ್ವಿ, ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರಿನ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೇ ಸುರಕ್ಷಿತ ಹೋ ಜಾಯೇ. ಫಸಲ್ ಬಿಮಾ ಸೇ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೇ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೇ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೇ ಕೋಯಿ ಡರ್ ನಹೀ. ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೇ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಮಾನ್ವಿ ತಾಲೂಕಿನ ಅರೋಲಿ ಗ್ರಾಮದ ರಾಘವಯ್ಯ ದಾಸರ್ ಅವರಿಂದ ಏಕತಾರಿ ಪದ. ಶಾಸ್ತ್ರ ಪುಷ್ಪ ಸಮಾವಿತ ವಿಗ್ರಹದ್ಯುಪ ಸ್ವಾವಿತ ಕಡು ಕಷ್ಟ ಬಡತನವಾ ಅಮ್ಮ ಕಡು ಕಷ್ಟ ಬಡತನವ ಕಷ್ಟ ಬಡತನವು ಸುಡು ಸುಡು ಜನ್ಮ